ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ರುಕ್ಕು ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಎ ಟಿ ರವೀಶ್ ಅವರಿಂದ, ಸಾಹಿತ್ಯ ಧನಂಜಯ ಅಡುಗೂರ್ ಅವರದು.